Guavi, no, está presionado o no quiero abrir. Yo quiero abrir. ನಾಮರೂಪಾದಿಗಳ ನಿಮಿತ್ತದಿಂದಾಗಿ ಅರಿವು ಎನ್ನುವುದು ಪ್ರಜ್ಞಪ್ತಿ ಆಗಿದೆ ಅಂತ ಸಿದ್ಧ ಮಾಡಿದೀಯ. ಹಾಗೆಯೇ ದುಃಖ ಇತ್ಯಾದಿಗಳ ಅರಿವು ಅರಿವು ಮಾತ್ರವಾಗಿದ್ದು ಇನ್ನು ಏನೂ ಬದಲಾವಣೆ ಆಗಿರದೆ ಹೋಗಿದ್ದರೆ ದುಃಖಾದಿಗಳ ಅನುಭವ ಹೇಗೆ ಸಾಧ್ಯ ಅನ್ನುವ ತರ್ಕದಿಂದ ದುಃಖಗಳು ಕೂಡ ಪ್ರಜ್ಞಪ್ತಿಗೆ ಇವೆ ಅನ್ನೋದನ್ನು ನೀನು ನಿನ್ನ ವಾದವನ್ನು ಮಂಡಿಸಿದ್ದೀಯ. ಇಲ್ಲಿ ಒಂದು ಪ್ರಶ್ನೆ ಬರ್ತದೆ, ಯಾವುದನ್ನು ನಿಮಿತ್ತ ಮಾಡಿಕೊಂಡು ಜ್ಞಪ್ತಿಯು ಪ್ರಜ್ಞಪ್ತಿಯಾಗಿದೆಯೋ, ಯಾವುದನ್ನು ನಿಮಿತ್ತ ಮಾಡಿಕೊಂಡು ಪ್ರಜ್ಞಪ್ತಿಯು ಸುಖ ದುಃಖಾದಿಗಳನ್ನು ಅನುಭವಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀವೋ, ಆ ನಿಮಿತ್ತವು ಅನಿಮಿತ್ತವೋ ಏನು ನಿಮಿತ್ತವೋ ಅನ್ನುವುದು ನಮ್ಮ ವಾದ. ಪುರಿಲ್ಲಯಾ? ಅದು ನಮ್ಮ ವಾದ. ನೀನು ಎಷ್ಟೇ ಯುಕ್ತಿಯಿಂದ ಏನೆಲ್ಲ ಸರ್ಕಸ್ ಮಾಡಿದರೂ ಕೂಡ ನಮ್ಮದು ಸ್ವಲ್ಪ ಕೇಳಿಸ್ಕೋ. ನಾವೇನು ಹೇಳ್ತೀವಿ, ಯಾವ ನಿಮಿತ್ತದಿಂದ ಇವೆಲ್ಲವೂ ಪ್ರಜ್ಞಪ್ತಿಯ ಮೇಲೆ ಆಘಾತ ಮಾಡಿವೆಯೋ ಆ ನಿಮಿತ್ತವು ನಿಮಿತ್ತವೇ ಅಲ್ಲ, ಆ ನಿಮಿತ್ತಕ್ಕೆ ಅಸ್ತಿತ್ವವೇ ಇಲ್ಲ ಅನ್ನುವ ಈ ಸಿದ್ಧಾಂತವನ್ನು ನಮ್ಮ ಭೂತದರ್ಶನಾತ್ ಆತ್ಮನ ಸ್ಪಷ್ಟತೆಯಲ್ಲಿ ಆತ್ಮನ ಸಮ್ಯಕ್ ದರ್ಶನದಲ್ಲಿ ನಾವು ಏನು ಹೇಳಬಯಸ್ತೀವಿ ಅಂತಂದರೆ, ಇವ್ಯಾವೂ ನಿಮಿತ್ತಗಳೇ ಅಲ್ಲ. ಅಸ್ತಿತ್ವವೇ ಇಲ್ಲ. ಹೇಗೆ ಘಟಕ್ಕೆ ಅಸ್ತಿತ್ವ ಇಲ್ಲ, ಹೇಗೆ ಹಾವಿಗೆ ರಜ್ಜು ಸರ್ಪಕ್ಕೆ ಅಸ್ತಿತ್ವ ಇಲ್ಲ, ಯಾವ ರಜ್ಜು ಸರ್ಪಕ್ಕೆ ಅಸ್ತಿತ್ವ ಇಲ್ಲ ಆ ರಜ್ಜು ಸರ್ಪದ ವಿಷಯವನ್ನು ಕಡಿಮೆ ಮಾಡಲಿಕ್ಕಾಗಿ ಹಾಸ್ಪಿಟಲ್ ಕಟ್ಟಿ ಡಾಕ್ಟರ್ಸ್ ಎಂಪ್ಲಾಯ್ ಮಾಡಿಕೊಂಡು ಆಮೇಲೆ ಬೋರ್ಡ್ ಹಾಕೋದು, ರಜ್ಜು ಸರ್ಪದಿಂದ ಕಚ್ಚಿಸಿಕೊಂಡವರಿಗೆ ಮಾತ್ರ ಇಲ್ಲಿ ಟ್ರೀಟ್ಮೆಂಟ್ ಕೊಡಲಾಗುತ್ತದೆ. ಯಾರು ಬರಬೇಕಲ್ಲ? ಅದೇ ನೀನು ಖರ್ಚು ಮಾಡಿದ ಸತ್ಯ, ಹಾಸ್ಪಿಟಲ್ ಕಟ್ಟಿದ ಸತ್ಯ, ಡಾಕ್ಟರ್ ಇಟ್ಟು ಸತ್ಯ, ಯಾರನ್ನು ನಿಮಿತ್ತೀಕರಿಸಿಕೊಂಡು? ರಜ್ಜು ಸರ್ಪ. ರಜ್ಜು ಸರ್ಪ ಅನ್ನೋದು ನಿಮಿತ್ತ, ಅದು ನಿಮಿತ್ತವೋ ಅನಿಮಿತ್ತವೋ ನಮ್ಮ ವಾದ. ನಿಮಿತ್ತಸ್ಯ ಅನಿಮಿತ್ತತ್ವ ಇಷ್ಯತಿ ಭೂತದರ್ಶನಾತ್ ಪರಮಾರ್ಥ ದರ್ಶನಾತ್ ಪಾರಮಾರ್ಥಿಕ ಆತ್ಮನ ಸ್ಪಷ್ಟತೆಯಲ್ಲಿ ನಾವು ಹೇಳಲಿಕ್ಕೆ ಬಯಸ್ತೀವಿ, ಅದು ನಿಮಿತ್ತವೇ ಅಲ್ಲ. ಇಟ್ ಡಸಂಟ್ ಹ್ಯಾವ್ ಹೋಲ್ಡ್. ಮೊದಲೇ ಹೇಳಿದ್ದೀವಿ, ಅದು ಭ್ರಮಿತ, ಅದು ಆರೋಪಿತ, ಅದು ಭಾವಿಸಲ್ಪಟ್ಟಿದೆ, ವಾಸ್ತವಿಕತೆ ಅದರೊಳಗಿಲ್ಲ. ವಾಸ್ತವಿಕ ಏನು? ರಜ್ಜು ಮಾತ್ರ ಸತ್ಯ, ಹಾಗೆಯೇ ಪಾರಮಾರ್ಥಿಕ ಆತ್ಮ ಮಾತ್ರ ಸತ್ಯ. ಆ ಭೂತ ದರ್ಶನದಲ್ಲಿ ಅಂದರೆ ಆ ದೃಷ್ಟಿಕೋನದಿಂದ ಅಂದರೆ ಆ ಸ್ಪಷ್ಟತೆಯಲ್ಲಿ, ಯಾವ ಸ್ಪಷ್ಟತೆಯಲ್ಲಿ ಏನಿದೆಯೋ ಅದು ಆತ್ಮ ಮಾತ್ರ ಅನ್ನುವ ಸ್ಪಷ್ಟತೆಯಲ್ಲಿ ನಾವು ಹೇಳಿಕ್ಕೆ ಬಯಸ್ತೀವಿ, ಇವೆಲ್ಲವೂ ನಿಮಿತ್ತಗಳೇ ಅಲ್ಲ. ಏನಕ್ಕೆ ನಿಮಿತ್ತಗಳಲ್ಲ? ದುಃಖಕ್ಕೂ ಸುಖಕ್ಕೂ ಅಥವಾ ಪಾಪ ಪುಣ್ಯಾದಿಗಳಿಗೂ ಇವ್ಯಾವೂ ನಿಮಿತ್ತಗಳಲ್ಲ. ಇನ್ನು ನಿಮಿತ್ತಗಳೇ ಅಲ್ಲ ಅಂದಮೇಲೆ ಪ್ರಜ್ಞಪ್ತಿ ಆಗೋ ಪ್ರಶ್ನೆ ಇಲ್ಲವಂತೋ? ಜೀವಾದನಂತ ಮಂಗನ ಮಗ, ಏನು ಜೀವಾಗ್ತೀನಿ ನೀನು? ಸಾಕ್ಷಾತ್ ಪರಬ್ರಹ್ಮನಿದ್ದೀಯ. ಒಂದ್ಸಲ ಗರ್ಜಿಸಿ ನೋಡು ಏನನ್ನ, ಹಾ ಅಹಂ ಬ್ರಹ್ಮಾಸ್ಮಿ. ಒಂದ್ಸಲ ಗರ್ಜಿಸಿ ನೋಡು, ಪಾಕಿಸ್ತಾನ ಓಡಿ ಹೋಗ್ತದೆ, ಎಲ್ಲಾನು ಓಡಿ ಹೋಗ್ತವೆ. ಇಲ್ಲ ಸುಮ್ಮನೆ ನಾವು ಗರ್ಜಿಸಬಾರ್ದು, ಸುಮ್ಮನೆ ಇದ್ದೇವೆ ಅಷ್ಟೇ. ಯಾಕೆ ಈಗ ಗರ್ಜಿಸಬಾರದ ಜಾಗದಲ್ಲಿ ಗರ್ಜನೆ ಮಾಡಿದ್ದಾದರೆ ಮಕ್ಕಳು ಅಳ್ಳಿಗೆ ಶುರು ಮಾಡ್ತಾರೆ. ಮಕ್ಕಳಿದ್ದಂಗೆ ಚಿಯಾ ಪಿಯಾ ಚಿಯಾ ಪಿಯಾ, ಅದಕ್ಕೆ ನಾವು ಗರ್ಜಿಸ್ಲಿಕ್ಕೆ ಹೋಗಿಲ್ಲ. ಹಾಗೆಯೇ ಅದೇ ಯುಕ್ತಿ ದರ್ಶನಾತ್ ಭೂತ ದರ್ಶನಾತ್, ನೀನು ನ್ಯಾಯ ತರ್ಕ ಎಲ್ಲ ತಂದುಕೊಂಡು ಸಿದ್ಧ ಮಾಡ್ತಾ ಇದ್ದೀಯಾ, ಯಾವುದನ್ನು ಒಂದು ಗಟ್ಟಿಯಾಗಿ ಇಟ್ಕೊಂಡು, ಅದು ಏನನ್ನು ಗಟ್ಟಿಯಾಗಿ ಇಟ್ಕೊಂಡಿದೆಯೋ ಅದು ತನ್ನ ಸ್ವಸ್ಥಿತಿಯಲ್ಲಿ ಟೊಳ್ಳಾಗಿದೆ, ಖೋಖಲ ಇದೆ, ಅದರೊಳಗೆ ಏನೂ ಸ್ಟಫ್ ಇಲ್ಲ. ಅಂಥದ್ದನ್ನು ಇಟ್ಕೊಂಡು ನೀನು ಇಷ್ಟು ದೊಡ್ಡ ಕತೆ ಕಟ್ತೀಯ, ಆಯಿತು, ಎಲ್ಲ ನ್ಯಾಯಬದ್ಧವಾಗಿಯೇ ಕಟ್ಟಿದೀಯ, ತರ್ಕಬದ್ಧವಾಗಿಯೇ ಮಾಡಿದ್ದೀಯ, ನಮ್ಮನ್ನು ಸ್ವಲ್ಪ ಕೇಳ್ಕೊ, ಅದು ನಿಮಿತ್ತವೇ ಅಲ್ಲ. ಹಾಂ, 260 ಬಾಢಂ ಏವಂ ಪ್ರಜ್ಞಪ್ತಿ ಸ ನಿಮಿತ್ತತ್ವಂ ದ್ವಯ ಸಂಕ್ಲೇಶ ಉಪಲಬ್ಧಿ ಯುಕ್ತಿ ದರ್ಶನಾತ್ ಇಷ್ಯತಿ ತ್ವಯಾ. ಬಾಡಂ, ನಿನ್ನ ಯುಕ್ತಿಗೆ ನಮ್ಮ ಸಲ್ಯೂಟೇಷನ್, ಒಪ್ಕೋತೀವಿ ನಿನ್ನ ಯುಕ್ತಿ. ಬಾಡಂ ಬಾಡಂ ಅಂದರೆ ಹಾಗೆ ಆಗಲಿ, ಇಟ್ಸ್ ಓಕೆ. ಏನಿಟ್ಸ್ ಓಕೆ, ನೀನೇನು ಯುಕ್ತಿನ ಉಪಯೋಗ ಮಾಡಿದೆಯೋ ಠೀಕ್ ಹೈ, ನೀನೇನು ನ್ಯಾಯವನ್ನು ಮಾಡಿದ್ಯೋ ಠೀಕ್ ಹೈ, ಪ್ರಜ್ಞತೆಯೇ ಸ ನಿಮಿತ್ತ ಅಂತೀಯ ಠೀಕ್ ಹೈ, ದ್ವಯ ಸಂಕ್ಲೇಶ ಉಪಲಬ್ಧಿ ಯುಕ್ತಿ ದರ್ಶನ ಅಂತೀಯ ಓಕೆ, ದುಃಖವೂ ಪ್ರಾಪ್ತಿ ಆಗ್ತದೆ ಠೀಕ್ ಹೈ. ಆದರೆ ಏನನ್ನ ಏನನ್ನು ಅನುಸರಿಸಿಕೊಂಡು ಇಷ್ಟೆಲ್ಲವನ್ನು ಠೀಕ್ ಅಂತ ಹೇಳ್ತಿದ್ದೀವಿ ನಾವು, ಏನನ್ನು ಅನುಸರಿಸಿಕೊಂಡು ಯಾವ ನಿಮಿತ್ತವನ್ನು ಅನುಸರಿಸಿಕೊಂಡು ನಾಮರೂಪಗಳು ವಿಷಯಗಳು ಇವುಗಳ ತಾನೇ ಪರತಂತ್ರ ಆಸ್ತಿತ ಇಂಪೋರ್ಟೆಡ್ಡು, ಇವುಗಳ ತಾನೇ ಜ್ಞಪ್ತಿ ಪ್ರಜ್ಞಪ್ತಿ ಜ್ಞಪ್ತಿ ಹೋಗಿ ಏನಾಗಿದ್ದಾನೆ ಪ್ರಜ್ಞಪ್ತಿ, ಯಾಕೆ ಇವುಗಳಿಂದಾಗಿ. ಅವು ಏನಿವೆಯೋ ಅವು ದ್ವಯ ಸಂಕ್ಲೇಶ ಉಪಲಬ್ಧಿ ಯುಕ್ತ ಇಷ್ಯತೆ ತಯ, ಅದನ್ನು ನೀ ನಿಮಿತ್ತ ಮಾಡಿಕೊಂಡಿದೀಯಾ, ನಿಮಿತ್ತ ಮಾಡಿಕೊಂಡು ಯುಕ್ತಿಯಿಂದ ಇದೆಲ್ಲ ಸಿದ್ಧ ಮಾಡಿ ಹೇಳಿದ್ದೀಯಾ ಠೀಕ್ ಹೈ, ಹಾಗೇ ಆಗಲಿ, ನಾವು ಒಪ್ಪೋದಿಲ್ಲ ಅಂತ ಇಲ್ಲ, ಒಪ್ತೇವೆ. ಸ್ಥಿರೀಭವ ತಾವತ್ ತ್ವಂ ಯುಕ್ತಿ ದರ್ಶನಂ ವಸ್ತುನಃ ತಥಾತ್ವ ಅಭ್ಯುಪಗಮೇ ಕಾರಣಂ ಇತ್ಯತ್ರ. ನಿನ್ನ ಏನು ಕಂಟೆನ್ಷನ್ ಅದ, ನಿನ್ನ ಅಭಿಪ್ರಾಯವದ, ತಾವತ್ ತ್ವಂ ಯುಕ್ತಿ ದರ್ಶನ ವಸ್ತುನಃ ಸ್ಥಿರೀಭವ, ಅದನ್ನು ಹಾಗೆ ಇಟ್ಕೋಪ್ಪ, ನಾವೇ ನಿನ್ನ ಬದಲಿಸ್ಕೊ ಅಂತ ಹೇಳೋದಿಲ್ಲ, ನಿನ್ನ ಮೇಲೆ ನೀನು ಒತ್ತಡ ತರೋದಿಲ್ಲ, ಅದನ್ನು ಹಾಗೆ ಇಟ್ಕೋಪ್ಪ. ಹಾಪ್ಪ, ಹಾಗೆ ಇಟ್ಕೊ ಅಂತ ಹೇಳಿದ್ರಲ್ಲ. ತಥಾ ತೂ ಅಭ್ಯುಪಗಮೇ ಕಾರಣಂ ಇತ್ಯತ್ರ, ಈ ಪ್ರಕಾರವಾಗಿ ನೀ ಯುಕ್ತಿ ದರ್ಶನವನ್ನು ಏನು ಮಾಡಿದ್ದೀಯೋ ನ್ಯಾಯದಿಂದ ತೋರಿಸ್ಕೊಟ್ಟಿದ್ದೀಯೋ, ತಥಾತ್ವ ಅಭ್ಯುಪಗಮೇ ಕಾರಣ ಇತ್ಯತ್ರ, ಅದು ಹಾಗೆ ಇಟ್ಕೋ, ಆ ಕಾರಣನೂ ಹಾಗೆ ಇಟ್ಕೋ, ನಿನ್ನ ಯುಕ್ತಿ ನ್ಯಾಯಬದ್ಧವಾದ ದರ್ಶನವನ್ನು ಹಾಗೆ ಇಟ್ಕೋ. ಮತ್ತೆ ಸ್ಥಿರೀಭವ, ಗಟ್ಟಿಯಾಗಿ ನಿಂತುಕೊಳ್ಳಿ, ನಾವೇನು ಬೇಡ ನಂಗಲ್ಲ. ಇವಂದ ಏನು ಆರ್ಗ್ಯುಮೆಂಟ್ ಮುಗೀತಾ, ನೀವೇನು ಆರ್ಗ್ಯೂ ಮಾಡೋದಿಲ್ವ, ಬ್ರೂಹಿ ಕಿಂ ತತಃ ಐತಿ, ಆಮೇಲೆ ಏನು ಮಾಡಬೇಕು, ಮುಗೀತಾ, ಮುಗಿಸಿದೆಯೋ ಇಲ್ಲೋ ಅಂತ ನೀ ಹೇಳಬೇಕು. ಅಲ್ಲ, ಒಂಥರ ಇನ್ನೂ ಯಾಕೋ ಏನೋ ಅನ್ನಿಸ್ತಾ ಇದೆ. ಅಂದರೆ ನಿನ್ನ ವಾದವು ನಿನಗೆ ತೃಪ್ತಿಯನ್ನು ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ಗೊತ್ತಾ, ಅನಿಮಿತ್ತವಾದ ವಿಷಯ ವಸ್ತುಗಳನ್ನು ತರ್ಕದಲ್ಲಿ ನೀನು ನ್ಯಾಯದಿಂದ ತಂದುಕೊಂಡು ಏನೇನನ್ನೋ ಸಿದ್ಧ ಮಾಡಿ ತೋರಿಸ್ತಾ ಇದೆಯಾ, ಯಾವುದು ಪೂರಾ ಭ್ರಮಿತವಾದದ್ದಾಗಿದೆಯೋ ಅದನ್ನು ಸಿದ್ಧ ಮಾಡಿ ತೋರಿಸ್ತಾ ಇದೆಯಾ, ಅದಕ್ಕೆ ನಿನ್ನ ತೃಪ್ತಿ ಸಿಗ್ತಾ ಇಲ್ಲ. ಕೇಳ್ಕೋ, ನಾವು ಹೇಳ್ತೀವಿ, ಉಚ್ಯತಿ ನಿಮಿತ್ತಸ್ಯ ಪ್ರಜ್ಞಪ್ತಿ ಆಲಂಬನ ಅಭಿಮತಸ್ಯ ಘಟಾದೇಹಿ ಅನಿಮಿತ್ತತ್ವಂ ಅನಾಲಂಬನತ್ವಂ ವೈಚಿತ್ರ್ಯ ಹೇತುತ್ವಂ ಇಷ್ಯತಿ ಅಸ್ಮಾಭಿಃ. ಹೇಳಾಗಾದರೆ ಅದರಿಂದ ಏನಾಗ್ತದೆ ಹೇಳ್ತೇವೆ, ಕೇಳಪ್ಪ. ಯಾವುಗಳನ್ನು ಇಟ್ಟುಕೊಂಡು ಪ್ರಜ್ಞಪ್ತಿ ಆಗಿದೆ ಅಂತ ಹೇಳ್ತೀಯೋ, ಆ ಘಟಾದೇಹೇ ಆ ಘಟ ಇತ್ಯಾದಿಗಳು ಯಾಕೆ ಪ್ರಜ್ಞಪ್ತಿ ಆಲಂಬನ ಅಭಿಮತಸ್ಯ. ಈ ಜ್ಞಪ್ತಿ, ಈ ಜ್ಞಪ್ತಿ ಅರಿವು, ಇದು ಪ್ರಜ್ಞಪ್ತಿ ಯಾವಾಗಾಗಿದೆ ಇದು ಸ್ಪಷ್ಟ ಇರಬೇಕು, ಆವಾಗ ಮುಂದಿನ ಎಲ್ಲ ಆರ್ಗ್ಯುಮೆಂಟ್ಗಳು ಅರ್ಥ ಆಗ್ತವೆ. ಜ್ಞಪ್ತಿ, ಜ್ಞಪ್ತಿ ಮಾತ್ರ, ಅರಿವು ಮಾತ್ರ, ಕಾಲ ದೇಶ ಜಾತಿ ಗುಣ ಕ್ರಿಯಾ ಕಾರ್ಯ ಇವು ಯಾವೂ ಇಲ್ಲದೇ ಇದ್ದಂತಹ ಕೇವಲ ಅರಿವು ಮಾತ್ರ. ಮತ್ತು ಅರಿವು ಅಂದರೆ ಏನ್ರಿ ಅಂತ ಕೇಳಬೇಡ, ಅರಿವು ಮಾತ್ರ. ಈ ಅರಿವಿಗೆ ಹಿಂದೆ ಮುಂದೆ ಏನನ್ನೂ ಜೋಡಿಸದೇ ಇದ್ದಾಗ ಅದು ಪ್ರಜ್ಞಪ್ತಿ ಹೇಗಾಯಿತು ಅನ್ನುವಂಥದ್ದು ಇಲ್ಲಿ ಮೂಲಭೂತವಾದ ಪ್ರಶ್ನೆ. ಅಲ್ಲೊಂದೇನೋ ಆಲಂಬನ ಆಗಿದೆ. ಆಲಂಬನ ಅಂದ್ರೇನು? ಏನನ್ನೂ ಅವಲಂಬಿಸಲ್ಪಟ್ಟಿದೆ, ಏನೋ ಒಂದನ್ನು ಅವಲಂಬಿಸಿದೆ. ಏನದು ಒಂದು ಅವಲಂಬಿಸಿದ್ದು? ನಿಮಿತ್ತ. ಏನು ನಿಮಿತ್ತ? ಘಟ ಆದೇಹೇ ನಿಮಿತ್ತತ್ವಂ ಆಲಂಬನತ್ವಂ. ಇದರಿಂದಾಗಿ ಏನಾಗಿದೆ? ವೈಚಿತ್ರ, ವೈಚಿತ್ರ. ಅದಕ್ಕಿಂತ ಇದು ಬೇರೆ, ಇದಕ್ಕಿಂತ ಇದು ಬೇರೆ, ಈ ಬಣ್ಣ ಬೇರೆ, ಆ ಗುಣ ಬೇರೆ, ಆ ಎತ್ತರ ಬೇರೆ, ಆ ದಪ್ಪ ಬೇರೆ, ಆ ಹೆಸರು ಬೇರೆ, ಈ ರೂಪ ಬೇರೆ, ಈ ಆಕಾರ ಬೇರೆ, ವೈಚಿತ್ರ್ಯ. ಹೌದಾ? ವೈಚಿತ್ರ್ಯ ಹೇತುತ್ವ ಇಷ್ಯತೆ. ಅದನ್ನು ನಾವು ಒಪ್ಕೋತೇವೆ. ಜಗತ್ತು ವಿಚಿತ್ರ ವಿಚಿತ್ರವಾಗಿದೆ, ನಾಮರೂಪಗಳು ವಿಚಿತ್ರವಾಗಿವೆ. ಅಸ್ಮಾಭಿ ನಮ್ಮಿಂದ ಕೂಡ ಅದು ಒಪ್ಪಿಗೆ ನಾವು ಕೊಡ್ತೇವೆ ನಿಮಗೆ. ಆದರೆ ನಿಮಿತ್ತ ಏನೋ, ಅದೇನು ನಿಮಿತ್ತ ನಿಮಿತ್ತ ಅದು ನಾವು ಹೇಳ್ತೇವೆ. ನಿಮಿತ್ತದಿಂದಾಗಿ ಇವೆಲ್ಲವೂ ಇವೆ. ಆ ನಿಮಿತ್ತ ಅನ್ನೋದು ಅದು ನಿಮಿತ್ತವೇ? ಅದನ್ನು ನೀನು ಜಿಜ್ಞಾಸ ಮಾಡ್ತಾ ಇಲ್ಲ. ಡೆಪಾಸಿಟ್ ಇಟ್ಬಿಟ್ಟಿದ್ಯಾ, ಫಿಕ್ಸ್ಡ್ ಡಿಪಾಸಿಟ್. ನಮ್ಮದು ಮೂಲಭೂತವಾದ ಜಿಜ್ಞಾಸ ನಿಮಿತ್ತವು ನಿಮಿತ್ತವೇ ಅಲ್ಲ. ನಿಮಿತ್ತಕ್ಕೆ ಅಸ್ತಿತ್ವವೇ ಇಲ್ಲ. ಕೈಯಲ್ಲಿ ಘಟವನ್ನು ಇಟ್ಕೊಂಡು ಹಿಡ್ಕೊಂಡು ಘಟ ಘಟವೇ ಅಲ್ಲ ಅನ್ಬೇಕಾದ್ರೆ ಎಷ್ಟು ಧೈರ್ಯ ಬೇಕು ಗೊತ್ತಾ? ಏನು ಸ್ಪಷ್ಟ, ಅಸ್ಪಷ್ಟವಾಗಿ ಇರಲಿಕ್ಕೆ ಎಷ್ಟು ಧೈರ್ಯ ಬೇಕು? ಈಗ ಒಂದು 100 ಆರ್ಗ್ಯುಮೆಂಟ್ ಕೊಡ್ತಾನವ. ಸ್ಪರ್ಶ ಇದೆ, ದೃಶ್ಯ ಇದೆ, ಟಚ್ ಇದೆ, ವಾಸನೆ ಇದೆ, ಒಂದು 100 ಆರ್ಗ್ಯುಮೆಂಟ್ ಕೊಡ್ತಾನವ. ಫ್ರೆಶ್ ಆಗಿದೆ, ಈಗಿನ್ನು ತಂದಿದ್ದೀವಿ, ಕಷ್ಟಪಟ್ಟಿದ್ದಾನೆ, ಅವನ ಕಷ್ಟ ಸೇರಿಸ್ತಾನೆ, ಅವನ ಜ್ಞಾನ ಸೇರಿಸ್ತಾನೆ, ಅವನ ಶಕ್ತಿ ಸೇರಿಸ್ತಾನೆ, ಅವನ ಎನರ್ಜಿ ಸೇರಿಸ್ತಾನೆ, ಕುಂಬಾರ ತಂದು ಕೂಡಿಸ್ತಾನೆ. ಹೇಳ್ರಿ ಇದೆಲ್ಲ ಸುಳ್ಳ, ಹೇಳ್ರಿ ಇದೆಲ್ಲ ಸುಳ್ಳ ಅಂತ ಕೇಳ್ತಾನೆ. ಇವ್ರನ್ನೆಲ್ಲ ಎದುರು ಇಟ್ಕೊಂಡು ನಾವು ಹೇಳಬೇಕಾಗ್ತದೆ ಏನು? ಆತ್ಮ ಒಂದೇ ಸತ್ಯ, ಎಲ್ಲ ಸುಳ್ಳು ಅಂತ ಹೇಳಬೇಕಾಗ್ತದೆ. ಹಂಗೆ ಹೇಳೋಕ್ಕೆ ಎಷ್ಟು ಧೈರ್ಯ ಬೇಕು? ಅವ ಕುಂಬಾರ ಬೊಬ್ಬೆ ಹೊಡಿತಾನ, ನಾನು ಇಷ್ಟು ಕಷ್ಟಪಟ್ಟು ನೋಡಿದ್ರು ನನಗೆ ಸುಳ್ಳು ಅಂತಾರೆ ಇವರು. ಅರ್ಥಾತ್ ಇವು ಭೌತಿಕ ಅಭಿಪ್ರಾಯಗಳಲ್ಲ, ಇವೆಲ್ಲ ಫಿಸಿಕಲ್ ಪ್ರೆಸೆಂಟೇಷನ್ಸ್ ಅಲ್ಲ. ಬುದ್ಧಿಯಲ್ಲಿ ಆಗಬೇಕಾದಂತಹ ಪ್ರಬುದ್ಧವಾದ ಪರಿವರ್ತನೆಗಳು ಅದು ಬುದ್ಧಿಯಲ್ಲೇ ಆಗ್ತದದು. ಪ್ರಬುದ್ಧವಾದ ಪರಿವರ್ತನೆಗಳು ಅರ್ಥಾತ್ ಜ್ಞಾನಕ್ಕೆ ಮಾತ್ರ ಸ್ಪಷ್ಟವಾಗುವಂತಹ ಪ್ರಬುದ್ಧವಾದ ತಿಳುವಳಿಕೆಗಳು. ಜ್ಞಾನ ಮಾತ್ರ ಅದಕ್ಕೆ ಈ ಮಾರ್ಗ ಭಾರಿ ಕಷ್ಟ. ಯಾಕಂದ್ರೆ ಪ್ರತಿ ಕ್ಷಣವೂ ಆ ಜ್ಞಾನದಲ್ಲೇ ಇರಬೇಕು, ಒಂದು ಕ್ಷಣವೂ ಜಾರಿ ಬಿಡಬಾರ್ದು. ಶನೈಹಿ ಶನೈಹಿ ಉಪರಮೇತ್, ಅಕಸ್ಮಾತ್ ಒಂದು ಕ್ಷಣ ಜಾರಿದರೂ ಕೂಡ ಯು ಶುಡ್ ಹ್ಯಾವ್ ಇನಫ್ ಮೆಚ್ಯೂರ್ಡ್ ಕಾನ್ಫಿಡೆನ್ಸ್. ಪ್ರಬುದ್ಧವಾದ ಆತ್ಮವಿಶ್ವಾಸ ಇರಬೇಕು, ಪುನಃ ರೈಸ್ ಮಾಡಬೇಕು, ಮತ್ತೆ ಮನನ ಮಾಡಿಕೊಂಡು ಅಲ್ಲಿ ಹೋಗಿ ಮುಟ್ಟಿಸ್ಬೇಕು. ಅದನ್ನು ಉಪನ್ಯಾಸ ಕೇಳಿ ಕೇಳಿ ಕೇಳಿ ಹೇಳ್ತಾರೆ, ಆತ್ಮ ಎಲ್ಲಿದೆ? ಗುರು ಮಂದಿರದ ಟರೇಸ್ ಮೇಲಿದೆ. ಏ ಏನು ಹಿಂಗೆ ಮಾತಾಡ್ತೀಯ? ಅಲ್ಲಿ ಹೋಗಿ ಮುಟ್ಟಿಸ್ಬೇಕು ಅಂತ ಯಾವಾಗಲೂ ಹೇಳ್ತಾ ಇದ್ರು ಸ್ವಾಮಿ. ಎಷ್ಟು ವ್ಯತ್ಯಾಸ ಇದೆ ಗೊತ್ತಾ? ಭೌತಿಕವಾಗಿ ನೋಡುವವರು ಜಿಜ್ಞಾಸ ಮಾಡುವವರನ್ನು, ಆಮೇಲೆ ಜ್ಞಾನದಿಂದ ಚಿಂತನೆ ಮಾಡುವವರಿಗೆ ಎಷ್ಟು ವ್ಯತ್ಯಾಸ ಇದೆ? ಭೌತಿಕವಾಗಿ ಡೆಫಿನೆಟ್ ಇದು ಘಟವೇ ಬಾಡಮ್, ನಾವು ಮೊದಲೇ ಒಪ್ಕೊಂಡಿದ್ದೀವಿ. ನಿನ್ನ ವಾದ ಏನಿದೆಯೋ ಹಾಗೇ ಇರಲಿ, ಅಲ್ಲೇ ಸ್ಥಿರವಾಗಿ ನಿಂತ್ಕೋ, ನಿನ್ನ ಅಭಿಪ್ರಾಯದಲ್ಲೇ ನಿಂತ್ಕೋ ನೀನು. ಅದು ಇಷ್ಟ ಹೇಳು, ನಿಮಿತ್ತವು ಅದು ನಿಮಿತ್ತವೇ ಅಷ್ಟೇ ಹೇಳು ನಮಗೆ. ಅವ ಹೌದು ಅಂದ್ರೆ ಈಗ ನಮ್ಮ ಹತ್ರ ನೂರವ ಈಗ ಹೇಳಿಕ್ಕೆ. ಅವ ನಿಮಿತ್ತವು ಅದು ನಿಜ ಅನ್ಬೇಕು. ನಿಮಿತ್ತವು ನಿಮಿತ್ತವೇ, ಇದರ ಅರ್ಥ ಏನು? ನಿಮಿತ್ತವು ಸತ್ಯವೇ. ಹೌದು ಅಂತಾನೆ, ಹೌದು ಅಂದ ಸಿಕ್ಕಾಕೊಂಡ. ನಾವೆಲ್ಲ ತೆಗಿತೀವಿ, ತ್ರಿಕಾಲ ಬಾಧಿತಂ ಸತ್ಯ ಮಾದು ಇದು ವಿಕಾರ ಷಡ್ ವಿಕಾರ ಎಲ್ಲ ತೊಗೊಂಬರ್ತೀವಿ ನಾವು. ಕೊನೆಗೆ ಹೇಳ್ತೀವಿ, ಯಾರ ಅಧ್ಯಕ್ಷತೆಯಲ್ಲಿ ಎಷ್ಟು ನಡೀತಾ ಇವೆ ಅಂತ ಕೇಳ್ತೇನೆ. ಸ್ವಯಂ ದೇವದತ್ತ, ಆ ದೇವದತ್ತ ನಾನೇ ಅಂತ ಹೇಳಲೇಬೇಕು. ಅಹಂ ಬ್ರಹ್ಮಾಸ್ಮಿ ಗರ್ಜನೆ ಮಾಡಲೇಬೇಕು. ಜ್ಞಾನದಲ್ಲಿ ಅಷ್ಟೇ ಮಂಜಪ್ಪ, ಜ್ಞಾನದಲ್ಲಿ ಮಾತ್ರ. ಜ್ಞಾನ ಎನ್ನುವ ಶಬ್ದ, ಜ್ಞಪ್ತಿ ಎನ್ನುವ ಶಬ್ದ, ಇದರ ಗಾಂಭೀರ್ಯತೆಯನ್ನು ಅರ್ಥ ಮಾಡ್ಕೋಬೇಕು ನಾವು. ಇದೊಂದು ಗಂಭೀರವಾದ ಪದ. ಇದು ಇದ್ದದ್ದನ್ನು ಇದ್ದದ್ದು ಎಂದು, ಇಲ್ಲದ್ದನ್ನು ಇಲ್ಲದ್ದು ಎಂದು, ಭಾವವನ್ನು ಭಾವವೆಂದು, ಅಭಾವವನ್ನು ಅಭಾವವೆಂದು ಬೆಳಗುವಂತಹ ಪ್ರಜ್ಞಪ್ತಿ ಇದು. ನೀ ಬರೀ ವಸ್ತು ಅಸೋಸಿಯೇಟೆಡ್ ಪ್ರಜ್ಞಪ್ತಿ ಅಂತ ಯಾಕೆ ನಿಂದಿರ್ತೀಯಪ್ಪ ನೀನು? ನಾಮರೂಪ ಅಭಿಮಾನಿತ ಪ್ರಜ್ಞಪ್ತಿ ಅಂತ ಯಾಕೆ ನಿಂದಿರ್ತೀಯ? ಹಂಗೆ ಮುಂದೆ ಹೋಗು. ಏನು ತಿಳಿದದ್ದು ಬೆಳಗಲ್ಪಡುತ್ತದೆ, ತಿಳಿಯದೇ ಇದ್ದದ್ದು ತಿಳಿಯಲಿಲ್ಲವೆಂದು ಬೆಳಗಲ್ಪಡುತ್ತದೆ, ಇದ್ದದ್ದು ಇದೆ ಎಂದು ಬೆಳಗಲ್ಪಡುತ್ತದೆ, ಇಲ್ಲದ್ದು ಇಲ್ಲವೆಂದು ಬೆಳಗಲ್ಪಡುತ್ತದೆ. ಅಂತಹ ಪ್ರಜ್ಞಪ್ತಿ ಇದು. ಅದರ ಅರ್ಥ ಏನು? ಅದು ಪ್ರಜ್ಞಪ್ತಿ ಆಗೇ ಇಲ್ಲ, ಜ್ಞಪ್ತಿ ಹೇಗಿದೆಯೋ ಹಾಗೆ ಇದೆ. ಘಟಾದೇಹೇ ಅನಿಮಿತ್ತತ್ವ ಅನಾಲಂಬನತ್ವ ವೈಚಿತ್ರ್ಯ ಹೇತುತ್ವ ಇಷ್ಯತೆ ಅಸ್ಮಾಭಿಃ. ಎಸ್ ಕಥಂ ಭೂತದರ್ಶನಾತ್ ಪರಮಾರ್ಥದರ್ಶನಾತ್ ಇತ್ಯೇತತ್. ಏನ್ರಿ ಈ ಇಷ್ಟೊಂದು ಖಂಡಿತವಾಗಿ ಹೇಗೆ ನೀವು ನಿರ್ಣಯಕ್ಕೆ ಬಂದ್ರಿ ಅಂತ ನೀವು ನಮಗೆ ಕೇಳಿದ್ದೆ ಆದರೆ ನಾವು ಹೇಳ್ತೀವಿ ಭೂತ ದರ್ಶನಾಥ. ಏನು ಭೂತ ದರ್ಶನ ಅಂದರೆ ಪರಮಾರ್ಥ ದರ್ಶನಾಥ. ಏನು ಪರಮಾರ್ಥ ದರ್ಶನ ಅಂತಂದರೆ ಪಾರಮಾರ್ಥಿಕ ಆತ್ಮನ ಸ್ಪಷ್ಟತೆಯಲ್ಲಿ, ಪಾರಮಾರ್ಥಿಕ ಆತ್ಮ ವ್ಯಾವಹಾರಿಕ ಆತ್ಮ ಅಲ್ಲ, ಪ್ರಾದಿಭಾಸಿಕ ಆತ್ಮ ಅಲ್ಲ, ಜಾಗೃತಾವಸ್ಥೆಯ ಆತ್ಮ ಅಲ್ಲ, ಸ್ವಪ್ನಾವಸ್ಥೆಯ ಆತ್ಮ ಅಲ್ಲ, ನಿದ್ರಾವಸ್ಥೆಯ ಆತ್ಮನೂ ಅಲ್ಲ, ಪಂಚಕೋಶ ಆತ್ಮಗಳಿಂದ ಆತ್ಮನೂ ಅಲ್ಲ. ಯಾವ ಆತ್ಮ ನೀವು ಮಾತಾಡೋದು? ನಿನಗೆ ಗೊತ್ತಿರೋದು ಇಷ್ಟನೋ ಮಂಗನ್ ಮಗನ, ಇದು ಮ್ಯಾಲಿದ ಮೀರಿ ಇನ್ನೊಂದದ, ಇದ್ರ ಒಳಗೂ ಹೊರಗೂ ಹೊಕ್ಕು, ಇದ್ರ ಮೇಲೆಯೇ ತಾನು ಪುರುಷೋತ್ತಮ ಅನ್ನುವ ರೀತಿಯಲ್ಲಿ ಸ್ಪಷ್ಟವಾದಂಥ ಆತ್ಮ ಇದೆ. ಅದು ಯಾವುದದು? ಪಾರಮಾರ್ಥಿಕ ಆತ್ಮ. ಅದಿಲ್ಲದೆ ಯಾವ ವ್ಯವಹಾರ ನಡೆಯುವುದಿಲ್ಲ, ಅದಕ್ಕೆ ಯಾವ ವ್ಯವಹಾರವೂ ಅಂಟಿಕೊಂಡಿಲ್ಲ. ಕೇಳಿಸ್ತಿಕ್ಕಂಥದ್ದೇನು? ಅದು ಇಲ್ಲದೆ ಯಾವ ವ್ಯವಹಾರವೂ ನಡೆಯೋದಿಲ್ಲ, ಅದಕ್ಕೆ ಯಾವ ವ್ಯವಹಾರವೂ ಅಂಟಿಕೊಂಡಿಲ್ಲ. ಹಗ್ಗವನ್ನು ಇಟ್ಕೊಂಡೇ ಹಾವು, ಆದರೆ ಹಾವಿನ ಯಾವ ವ್ಯವಹಾರವೂ ಹಗ್ಗಕ್ಕೆ ಅಂಟಿಕೊಂಡಿಲ್ಲ. ಆತ್ಮನನ್ನು ಇಟ್ಟುಕೊಂಡೇ ಪಂಚಕೋಶಾದಿಗಳು, ಸುಖ ದುಃಖಾದಿಗಳು, ಪ್ರಾಣಪಾನಾದಿಗಳು, ಇಂದ್ರಿಯಗಳು, ಮನಸ್ಸು ಬುದ್ಧಿಗಳು ಎಲ್ಲವೂ ಆ ಆತ್ಮನನ್ನು ಇಟ್ಕೊಂಡೇ, ಆದರೆ ಆತ್ಮನಿಗೆ ಯಾವ ವ್ಯವಹಾರಗಳ ಅಂಟು ಕೂಡ ಇಲ್ಲ. ಇದನ್ನು ಗುರುತಿಸಲಿಕ್ಕೆ ಪ್ರಬುದ್ಧತೆ ಬೇಕು. ಇವೆಲ್ಲ ಅವಲಂಬಿತ ಬಿಡಿ ಸ್ವಾಮಿ. ಏನು ಈ ಜಿಜ್ಞಾಸ? ದಿನ ದಿನಕ್ಕೂ ದಿನ ದಿನಕ್ಕೂ ಜಿಜ್ಞಾಸ, ನಾ ಹೇಳೋದು ಜಿಜ್ಞಾಸ ಸೂಪರ್ ಫೈನ್ ಆಗ್ತಾ ಹೋಗ್ಬೇಕು, ಪಾಲಿಶ್ ಆಗ್ತಾ ಹೋಗ್ಬೇಕು. ಇವರಿಗೆ ಬರೀ ಜಪ್ಮಾಲೆ ಪಾಲಿಶ್ ಮಾಡೋದು ಒಂದೇ ಗೊತ್ತು ವಿನಃ, ಮನಸ್ಸು ಬುದ್ಧಿಗಳು ಪಾಲಿಶ್ ಆಗುವಂದ್ರೆ ಹೆಂಗಾಗ್ತಾವೆ ಪಾಲಿಶ್? ನೋಡಿ ಎಲ್ಲರ ಜಪ್ಮಾಲೆಗಳು ಏನು ಪಾಲಿಶ್ ಆಗಿರ್ತವೆ, ಆದರೆ ಮನಸ್ಸು ಬುದ್ಧಿ ಅದು ಎಲ್ಲವೂ ಅಲ್ಲೇ ಇರ್ತಾವೆ, ಏನೇನೋ ಬದಲಾವಣೆ ಆಗಿರೋದು. ನಮಗೆ ಬಂದು ಹೇಳ್ತಾನೆ ಭೂತ ದರ್ಶನಾಥ ಪರಮಾರ್ಥ ದರ್ಶನಾಥ ಇತ್ಯೇತತ್, ಪಾರಮಾರ್ಥಿಕ ತತ್ವವನ್ನು ಸ್ಪಷ್ಟಪಡಿಸಿಕೊಳ್ಳುವುದರಲ್ಲಿ ಮಾತ್ರ ಈ ಸ್ಪಷ್ಟತೆ ನಮಗೆ ಸಿಗುತ್ತದೆ. ಪಾರಮಾರ್ಥಿಕ ತತ್ವವನ್ನು ಸ್ಪಷ್ಟಪಡಿಸಿಕೊಂಡಾಗ ಈ ಸ್ಪಷ್ಟತೆ ಸಿಗ್ತದೆ ನಮಗೆ. ಏನದು ಸ್ಪಷ್ಟತೆ? ಏನು ಉಂಟಾಗಿದೆಯೋ ನಿಮಿತ್ತ, ಆ ನಿಮಿತ್ತವು ನಿಮಿತ್ತವೇ ಅಲ್ಲ ಅನ್ನುವ ಸ್ಪಷ್ಟತೆ ಪಾರಮಾರ್ಥಿಕ ಸ್ಪಷ್ಟತೆಯಲ್ಲಿ ಸಿಗುತ್ತದೆ. ನ ಹಿ ಘಟ ಯಥಾ ಭೂತ ಮೃದ್ರೂಪದರ್ಶನೇ ಸತಿ ತದ್ವಿತರೇಕೇಣ ಅಸ್ತಿ ಯಥಾ ಅಶ್ವಾತ್ಮಹಿಷಃ ಘಟಃ ಯಥಾ ಭೂತ ಮೃದ್ರೂಪದರ್ಶನೇ. ಘಟವು ಇದ್ದಾಗ್ಯೂ ಕೂಡ ಘಟವನ್ನು ಹೊರತುಪಡಿಸಿ ಮಣ್ಣಿದೆ. ಸರ್ಪವು ಇದ್ದಾಗ್ಯೂ ಕೂಡ ಸರ್ಪವನ್ನು ಹೊರತುಪಡಿಸಿ ಹಗ್ಗವೂ ಇದೆ. ಹೇಗೆ ಇದೆ? ಮಹಿಷನನ್ನು ಅಂದರೆ ಕೋಣ, ಕೋಣನನ್ನು ಹೊರತುಪಡಿಸಿ ಕುದುರೆ ಹೇಗಿದೆಯೋ, ಕುದುರೆಯನ್ನು ಹೊರತುಪಡಿಸಿ ಕೋಣ ಹೇಗಿದೆಯೋ, ಹಾಗೆ ಇವೆಲ್ಲವೂ ಇವೆ. ಹೇಗಿವೆ? ಅದಿದ್ದರೆ ಇವೆಲ್ಲ ಇವೆ, ಇವು ಯಾವ ಇಲ್ಲದೆ ಹೋದರೂ ಅದು ಇದೆ. ಘಟವು ಪುಡಿ ಪುಡಿ ಆದರೂ ಮಣ್ಣು ಹಾಗೆ ಇದೆ. ಎಲ್ಲಿ ಘಟ ಇದೆಯೋ ಅಲ್ಲಿ ಮಣ್ಣೇ ಇದೆ, ಮಣ್ಣು ಘಟ ಅಲ್ಲ. ಏನಂತೀಯ? ಮಣ್ಣು ಘಟ ಅಲ್ಲ. ಮಣ್ಣು ಘಟ ಅಂದರೆ ಎಲ್ಲೆಲ್ಲ ಮಣ್ಣಿದೆ ಅಲ್ಲೆಲ್ಲ ಏನಿರಬೇಕು? ಎಷ್ಟು ಕಷ್ಟ ಆಗ್ತದೆ, ಎಲ್ಲ ಘಟಗಳೇ ತುಂಬ್ಕೊಂಡ್ಬಿಡ್ತಾವೆ. ಹಾಗೆಯೇ ಘಟ ಯಥಾ ಭೂತ ಮೃತ ರೂಪದರ್ಶನೇ ಸತಿ ತದ್ ವ್ಯತಿರೇಕೇಣ ಅಸ್ತಿ, ಅದು ಇಲ್ಲದೆ ಹೋದರೂ ಕೂಡ ಮಣ್ಣು ಮೃತ್ ಅನ್ನೋದಿದೆ. ಯಥಾ ಅಶ್ವಾತ್ ಮಹಿಷಃ, ಹೇಗೆ ಅಶ್ವ ಅಂದರೆ ಕುದುರೆ, ಒಂದು ಸಲ ಮಣ್ಣು ಅನ್ನುವಂಥದ್ದನ್ನು ಸ್ಪಷ್ಟ ಮಾಡಿಕೊಂಡ ನಂತರ ಅಲಿಗಡಿಗೆ ಇಲ್ಲ. ಏನಿದೆ ಇಲ್ಲಿ ಮಣ್ಣು, ಆ ಮಣ್ಣು ಬದಲಾಗೋದೇ ಇಲ್ಲ. ಇಲ್ಲಿ ಕ್ವಾಣನಿಗಿಂತ ಕುದುರೆ ಬೇರೆ, ಕುದುರೆಗಿಂತ ಕ್ವಾಣ ಬೇರೆ. ಮಣ್ಣಿಗಿಂತ ಮಡಿಕೆ ಬೇರೆ, ಮಡಿಕೆಗಿಂತ ಮಣ್ಣು ಬೇರೆ ಅಂತ ಹೇಳ್ತೀರಾ? ಹೇಳ್ತೀರಾ? ಹೇಳಿದ್ರೆ ಏನ್ ತಪ್ಪಾಗ್ತದೆ ಹೇಳ್ರಿ? ಪ್ರಶ್ನೆ ಎರಡು ವಸ್ತು ಅಲ್ಲ, ತಪ್ಪೇನಾಗಿದೆ? ಮಣ್ಣನ್ನ ಹೊರತು ಬರೆಸಿ ಮಡಿಕೆ ಇರಬೇಕು ಅಂತ ಆಗ್ತದೆ, ಕ್ವಾಣನ ಹೊರತು ಬರೆಸಿ ಕುದುರೆ ಹೇಗಿದೆಯೋ, ಕುದುರೆ ಹೊರತು ಬರೆಸಿ ಕ್ವಾಣ ಹೇಗಿದೆಯೋ, ಹಾಗೆ ಮಣ್ಣು ಹೊರತು ಬರೆಸಿ ಮಡಿಕೆ ಇದೆ ಅಂತ ಆಗಿದೆಯೋ, ಮಡಿಕೆಗೆ ಸ್ವತಂತ್ರವಾದ ಅಸ್ತಿತ್ವ ಇದೆಯೋ, ಮಣ್ಣನ್ನು ಹೊರತುಪಡಿಸಿ ಅದಕ್ಕೆ ಅಸ್ತಿತ್ವ ಇದೆಯೋ? ಇಲ್ಲ. ಕ್ವಾಣನ ಹೊರತುಪಡಿಸಿ ಕುದುರೆಗೆ ಅಸ್ತಿತ್ವ ಇದೆಯೋ ಇಲ್ಲೋ? ಕುದುರೆಯನ್ನು ಹೊರತುಪಡಿಸಿ ಕೋಣೆಗೆ ಇದೆಯೋ ಇಲ್ಲೋ? ಹಾಗೆ ಇವಕ್ಕೆ ಸಪರೇಟ್ ಆಗಿ ಅಸ್ತಿತ್ವ ಇಲ್ಲ. ಇನ್ನ ಮಣ್ಣೇ ಮಡಿಕೆ ಆಗಿದೆಯೋ, ಮಣ್ಣಿನಿಂದ ಮಡಿಕೆ ಆಗಿದೆಯೋ, ಅದು ಜಿಜ್ಞಾಸ ಮಾಡಿಕೊಡಿ. ಯಾಕಂದ್ರೆ ಈ ಜಿಜ್ಞಾಸ ಯಾರಿಗಿದ್ರೆ ಮಡಿಕೆ ಆಗಿದೆ ಅನ್ನೋ ಸತ್ಯ ಬುದ್ಧಿ ಇದ್ದವರಿಗೆ ಎಲ್ಲ ಜಿಜ್ಞಾಸ. ನಾವು ಮೊದಲು ಹೇಳಿದೀವಿ ಮಡಿಕೆ ಮಿಥ್ಯ, ನಾವು ಜಿಜ್ಞಾಸನ ಮಾಡಿಕ್ ಹೋಗೋದಿಲ್ಲ. ಇದ್ದ ಭೂತಕ್ಕೆ ಹೆದರ್ತಾರೆ, ಇಲ್ಲದೇ ಇದ್ದ ಭೂತಕ್ಕೆ ಯಾರು ಹೆದರ್ತಾರೆ? ಅಂದ್ರೆ ನಾವು ಜಿಜ್ಞಾಸ ಮಾಡೋದಿಲ್ಲ ಅಂದಾಗ ನಾವು ಹೆದರ್ತೀವಿ ಅಂತ ತಿಳ್ಕೋಬೇಡ್ರಿ, ಅದು ಇಲ್ಲೇ ಇಲ್ಲ. ನಾವು ಅದ್ರ ಬಗ್ಗೆ ಯಾಕೆ ಜಿಜ್ಞಾಸ ಮಾಡೋದು? ವೇಸ್ಟ್ ಆಫ್ ಟೈಮ್, ಎನರ್ಜಿ. ಅದೇ ರೀತಿ ಇನ್ನೊಂದು ಉದಾಹರಣೆ ಕೊಡ್ತಾರೆ ನೋಡ್ಕೊಳ್ಳಿ. ಪಟಹವಾ ತಂತು ವ್ಯತಿರೇಕೇಣ ತಂತವಶ್ಚ ಅಂಶ ವ್ಯತಿರೇಕೇಣ ಇತ್ಯೇವಂ ಉತ್ತರೋತ್ತರ ಭೂತ ದರ್ಶನೇ ಆ ಶಬ್ದ ಪ್ರತ್ಯಯ ನಿರೋಧಾತ್ ನೈವ ನಿಮಿತ್ತಂ ಉಪಲಭಾಮಹೇ ಇತ್ಯರ್ಥಃ. ಅಪ್ಪ ಈ ಚಂದ ತಗೊಂಡ್ರಿ. ಪಟಹಾವಾ ತಂತು ವ್ಯತಿರೇಕೇಣ, ನೂಲನ್ನ ಹೊರತುಪಡಿಸಿ ಬಟ್ಟೆಗೆ ಅಸ್ತಿತ್ವ ಇದೆಯೋ, ಹಾಗೆ ನೂಲನ್ನ ನಿಮಿತ್ತ ಮಾಡಿಕೊಂಡು ಬಟ್ಟೆ ಇದೆ. ಓಕೆ, ನೋ ಪ್ರಾಬ್ಲಮ್. ಅಂಶು ಅಂದ್ರೆ ಅಳ್ಳೆ, ಆ ಅರಳೆ ಹತ್ತಿ, ಹತ್ತಿಯನ್ನು ಹೊರತುಪಡಿಸಿ ನೂಲಿದೆಯೋ? ಹತ್ತಿಯನ್ನು ಹೊರತುಪಡಿಸಿ ನೂಲಿಲ್ಲ. ಹೌದು, ಹೀಗೆ ನಾವು ನಿಮಿತ್ತಗಳನ್ನು ಅಲ್ಲಗಳಿತಾ ಅಲ್ಲಗಳಿತಾ ಅಲ್ಲಗಳಿದು ಹೋದಾಗ ನಿರ್ನಿಮಿತ್ತವಾದ ಆತ್ಮ ಹಾಗೆ ಉಳಿತದೆ. ಹೌದಾ? ಉತ್ತರೋತ್ತರ ಭೂತ ದರ್ಶನೇ, ಪಾರಮಾರ್ಥಿಕವಾದ ತತ್ವವನ್ನು ನಾವು ಸ್ಪಷ್ಟಪಡಿಸಿಕೊಂಡಾಗ ಆ ಶಬ್ದ ಪ್ರತ್ಯಯ ನಿರೋಧಾತ್, ಆ ನಿಮಿತ್ತ ನಿಮಿತ್ತ ಅನ್ನುವಂಥ ಶಬ್ದ ಪ್ರತ್ಯವನ್ನು ತೆಗೆದುಹಾಕಿದಾಗ ನೈವ ನಿಮಿತ್ತ ಉಪಲಭಾಮಹೆ, ಅಲ್ಲಿ ಯಾವ ನಿಮಿತ್ತವೂ ಉಳಿಯೋದಿಲ್ಲ. ಏನು ಉಳಿತದೆ? ಆತ್ಮ ಒಂದೇ ಉಳಿತದೆ. ಇದನ್ನು ನಾವು ಭೂತ ದರ್ಶನ ಅಂತ ಕರಿತೀವಿ. ಭೂತ ದರ್ಶನ ಸಹಿತವಾದ ಅರಿವು, ಸಹಿತವಾದ ಅರಿವು ಅನ್ನುವುದನ್ನು ನಾಶ ಮಾಡ್ತಾ ಹೋಗ್ಬೇಕು. ಹೀಗೆ ನಾವು ಸಹಿತವಾದ ನೂಲು ಸಹಿತವಾದ ಬಟ್ಟೆ ಅನ್ನುವ ಹೇಳಿಕೆಯಲ್ಲಿ ಬಟ್ಟೆಯನ್ನು ನಾಶ ಮಾಡಿದ್ವಿ ನೂಲು ಅನ್ನೋದು. ಆಮೇಲೆ ಅರಳೆ ಸಹಿತವಾದ ನೂಲು ಅಂದಾಗ ನಾವು ನೂಲನ್ನು ನಾಶ ಮಾಡಿದ್ವಿ, ಏನು ಇಟ್ಕೊಂಡ್ವಿ? ಅರಳೆ. ಹಾಗೆ ಇಲ್ಲಿ ಕೂಡ ಒಂದನ್ನು ನಾಶ ಮಾಡ್ತಾ ಒಂದನ್ನು ನಾಶ ಮಾಡ್ತಾ ನೀವು ಹೋದಿದ್ದಾದರೆ ಕೊನೆಗೆ ಆತ್ಮ ಹೇಗಿದೆಯೋ ಹಾಗೆ ಹಾಗೆ ಉಳಿತದೆ. ಇದು ಒಟ್ಟಾರೆ ಅಭಿಪ್ರಾಯ. ಅಥವಾ ಅಭೂತ ದರ್ಶನಾತ್ ಬಾಹ್ಯಾರ್ಥಸ್ಯ ಅನಿಮಿತ್ತತ್ವಂ ಇಷ್ಯತಿ ರಜ್ವಾದೌ ಇವ ಸರ್ಪಾದೇಹೇ ಇತ್ಯರ್ಥಃ. ವಾಸ್ತವಿಕವಾಗಿ ನಾವು ನೋಡಿದ್ದಾದರೆ ಯಾವುದೇ ಪದಾರ್ಥವು ಇದೆ ಅಂತ ಆಗಿದ್ದಾದರೆ ಅದು ಕಾರಣರಹಿತವಾಗಿ ಇರುವುದೇ ಇಲ್ಲ. ಬಾಹ್ಯ ಅರ್ಥಸ್ಯ ಅಭೂತ ದರ್ಶನಾತ ಅನಿಮಿತ್ತತ್ವಂ ಇಷ್ಯತಿ. ಇಲ್ಲಿ ನಿಮಿತ್ತ ಅಂದರೆ ಕಾರಣ, ಅನಿಮಿತ್ತತ್ವ ಅಂದರೆ ಕಾರಣರಹಿತವಾಗಿ. ಹೊರಗಿರುವ ಯಾವುದೇ ಪದಾರ್ಥವು ಕಾರಣರಹಿತವಾಗಿ ಅಭೂತ ದರ್ಶನಾತ್ ಇದ್ದದ್ದು ಕಂಡುಬರುವುದೇ ಇಲ್ಲ. ಕಾರಣರಹಿತವಾಗಿ ಒಂದು ವಸ್ತು ಇದ್ದದ್ದು ಕಂಡುಬರುವುದಿಲ್ಲ. ಬರ್ಕೊಂಡ್ರ ಏನಿದು ಘಟವಸ್ತು, ಕಾರಣರಹಿತವಾಗಿ ಘಟವಸ್ತು ಇದ್ದದ್ದು ಕಂಡುಬರುವುದಿಲ್ಲ. ಏನ್ರಿ ಕಾರಣರಹಿತ ಅಂದರೆ ಮಣ್ಣು ರಹಿತವಾಗಿ ಘಟ ಇದೆ ಅನ್ನುವಂಥದ್ದು ಎಂದಿಗೂ ಕಂಡುಬರುವುದಿಲ್ಲ. ಏನ್ರಿ ಹಿಂಗಂದ್ರೆ ಅರ್ಥ ಆಗೋದಿಲ್ಲ. ಮಣ್ಣು ಬಿಟ್ಟುಕೊಟ್ಟು ಘಟವನ್ನು ನೋಡಬಹುದು, ಮಣ್ಣು ನೋಡಬಾರ್ದು. ಮಣ್ಣು ಬಿಟ್ಕೊಟ್ಟು ನೋಡು ಘಟ. ಆಗೋದಿಲ್ಲ. ನಿನ್ನೆ ಐಸ್ ಕ್ರೀಮ್ ಕೊಡಿಸಿದ್ರ ಒಳಗೊಂದು ಕಡ್ಡಿ ಇರ್ತದೆ, ಕಡ್ಡಿ ಕಡ್ಡಿರ್ತದೆ. ಆಮೇಲೆ ತಿಂದು ಮುಗಿದ್ಮೇಲೆ ಆ ಕಡ್ಡಿ ಏನು ಕಡ್ಡಿ ಅಂತ ನೋಡಿದೆ. ಯಾಕೆ ನಮಗೆ ಗೊತ್ತಿರೋ ಕಡ್ಡಿ ಬಿದಿರಿನ ಕಡ್ಡಿ, ಹೌದಾ? ಅದು ಬಿದಿರಿನ ಕಡ್ಡಿ ಅಂದ್ರೆ ಮುರಿಬೇಕಲ್ಲ, ಮುರಿಲೇ ಇಲ್ಲ. ಅದು ಪ್ಲಾಸ್ಟಿಕ್ ಕಡ್ಡಿ. ಆ ಪ್ಲಾಸ್ಟಿಕ್ ಕಡ್ಡಿ ಹೆಂಗಿರ್ತದೆ, ಅಗದಿ ಹಂಗೇ ಇರ್ತದೆ, ಫ್ಲ್ಯಾಟಾಗಿ ಉದ್ದ ಹೆಂಗಿರ್ತದೆ ಹಂಗೇ ಇರ್ತದೆ. ಅಂದರೆ ಬಿದಿರು ಬಿಟ್ಕೊಂಡು ಕಡ್ಡಿ ನೋಡು ಅಂತ ಹೇಳಿದರೆ ಅವಾಗ ಬಿಡ್ತೀನಿ ನಾ ಪ್ಲಾಸ್ಟಿಕ್ ಇಟ್ಕೊಂಡು, ಪ್ಲಾಸ್ಟಿಕ್ ಸಹಿತ ಕಡ್ಡಿ ನೋಡ್ತೀನಿ ಅಂತ ನಾವ. ಸೊ ಇಸ್ ನಾಟ್ ಎ ಬಿಗ್ ಥಿಂಗ್ ಅಂತ. ಈಗ ನಾವು ಎಷ್ಟು ಪರಿಸರದಲ್ಲಿ ಎಷ್ಟು ಬದಲಾವಣೆ ಆಗಿದೆ ಅಂತಂದರೆ ನೀವು ಉದಾಹರಣೆಗಳನ್ನು ಸೆಕೆಂಡ್ ಥಾಟ್ ವಿಚಾರ ಮಾಡಬೇಕು. ಯಾವುದೋ ಉದಾಹರಣೆ ಇರಲಿ ಸೆಕೆಂಡ್ ಥಾಟ್ ನೀವು ಕೊಡಲೇಬೇಕು. ಏಕೆಂದರೆ ನೀನು ಕೊಡುವುದು ತಪ್ಪು ಅಂತ ಹೇಳೋದಿಲ್ಲ, ನಿನ್ನ ಜಿಜ್ಞಾಸ ತಪ್ಪು ಅಂತ ಹೇಳೋದಿಲ್ಲ. ಆದರೆ ಕೇಳೋರು ಅದನ್ನು ತಿಳ್ಕೊಂಡಾರೆ, ಇದನ್ನು ತಿಳ್ಕೊಂಡಾರೆ, ಇವೆರಡರ ಮಧ್ಯದಲ್ಲಿ ಅವ್ರಿಗೆ ನೀವು ತಿಳಿಸಿಹೇಳಬೇಕಾಗಿದೆ. ಆದ್ದರಿಂದ ಎರಡನೇ ಥಾಟ್ ಕೊಟ್ಟು ಸಮಂಜಸವಾಗಿ ಅರ್ಥವಾಗುವಂತೆ ಹೇಳಬೇಕು. ಏ ಅದೇನು ಸ್ವಾಮಿ ಮಾತಾಡೋದಿಲ್ಲ, ಇಂಪ್ರಾಕ್ಟಿಕಲ್. ಇಂಪ್ರಾಕ್ಟಿಕಲ್ ಗೊತ್ತದಲ್ಲ, ವಾಸ್ತವಿಕತೆಯಿಂದ ದೂರ, ವಾಸ್ತವಿಕತೆಯಿಂದ ದೂರ. ಪ್ರಾಕ್ಟಿಕಲ್ ಅಂದರೆ ವಾಸ್ತವಿಕತೆ. ಈ ಥೇರಿಗಿರಿ ಶಬ್ದ ತರಬೇಡ್ರಿ ಯೋಗೀಶ್, ಅವು ಕನ್ಫ್ಯೂಸ್ ಮಾಡ್ತಾವು. ಆದಷ್ಟು ಸಂಸ್ಕೃತ ಶಬ್ದಗಳಿಗೆ ಅರ್ಥವನ್ನು ಸಂಸ್ಕೃತದಲ್ಲೇ ಹುಡುಕ್ರಿ, ಯಾವ ಶಬ್ದಗಳು ಕನ್ನಡದಲ್ಲಿವೆಯೋ. ವಾಸ್ತವಾಂಶ ಇದು ಸಂಸ್ಕೃತ ಶಬ್ದ, ವಾಸ್ತವಿಕವಾಗಿ ಕನ್ನಡ ಶಬ್ದ. ಸಂಸ್ಕೃತ ಶಬ್ದದ ಅರ್ಥ ರಿಯಾಲಿಟಿ ಅಂತ. ಸೊ ಸಂಸ್ಕೃತ ಶಬ್ದ ಇದರ ಅರ್ಥ ಕನ್ನಡದಲ್ಲಿ ಆ ಸಂಸ್ಕೃತ ಶಬ್ದಕ್ಕೆ ಸಮೀಪದ ಶಬ್ದನ ಹುಡುಕ್ಬೇಕು. ಅರ್ಥ ಆಯ್ತಾನೆ? ಇದರ ಎರಡು ಲಾಭ ನಿಮಗೆ, ನಿಮ್ಮ ಸಂಸ್ಕೃತ ಹಾಗೆ ಗಟ್ಟಿಯಾಗಿ ಉಳಿತು, ಆಮೇಲೆ ಕನ್ನಡದವರಿಗೆ ನಿಮಗೂ ನೀವು ಸಂಸ್ಕೃತದ ಅಪ್ರತ್ಯಕ್ಷವಾಗಿ ಪರಿಚಯವನ್ನು ಕೊಟ್ಟಂಗ. ಈ ಕನ್ನಡ ಕನ್ನಡ ಕನ್ನಡ ಅಂತ ಬೊಗಳ್ತಾರಲ್ಲ, ಯಾರಿಗ ಕನ್ನಡ ಗೊತ್ತಿದೆ? ಸಿದ್ದರಾಮಯ್ಯನ ಒಬ್ಬನ ಬಿಟ್ಟು ಬೇರೆ ಇನ್ನು ಯಾರಿಗೂ ಕನ್ನಡ ಗೊತ್ತಿಲ್ಲ. ಮಾತ್ರ ಗೊತ್ತಿರೋದು, ಬಾಯಿ ತೆಗೆದ್ರೆ ಬರೀ ಚಪ್ಪಡಿ ಹೊರ ಬರ್ತು. ಅಲ್ಲಿ ಪಾರ್ಲಿಮೆಂಟ್ನೊಳಗೆ ಅಸೆಂಬ್ಲಿ ಒಳಗೆ ಗೌರವ ಇಲ್ಲ, ಮರ್ಯಾದೆ ಇಲ್ಲ. ಐ ಡೋಂಟ್ ನೋ, ಈವನ್ ಇಫ್ ಐ ಈಸ್ ಇಲೆಕ್ಟೆಡ್ ಬಟ್ ಹೀ ಕೆನಾಟ್ ಬಿ ಚೀಫ್ ಮಿನಿಸ್ಟರ್, ಇಂಪಾಸಿಬಲ್. ಈಗ ವಾಸ್ತವಿಕ ಶಬ್ದ ವಾಸ್ತವಿಕ, ಹಾಗೆ ಪ್ರಾಕ್ಟಿಕಲ್ಲು ಥೆರಾಟಿಕಲ್ ಇಂಪ್ರಾಕ್ಟಿಕಲ್ ಶಬ್ದ ಇದೆ. ಅವಾಸ್ತವಿಕ ಪ್ರಾಕ್ಟಿಕಲ್ ಶಬ್ದಕ್ಕೇನರ್ಥ? ವಾಸ್ತವಿಕತೆ. ಹೌದಾ? ಈ ವಾಸ್ತವಿಕತೆ ಅನ್ನೋ ಶಬ್ದವನ್ನು ಈಗ ಅವಾಸ್ತವಿಕ ಮಾಡಿಬಿಟ್ಟದ, ಅದು ಇಂಪ್ರಾಕ್ಟಿಕಲ್ ಅಂತ ಆತು. ಸುಮ್ಮನೆ ಹೇಳಿದ್ನ್ಯಾ, ಸೀರಿಯಸ್ ತೊಗೊಬಾರ್ದು. ಈಗ ಎಲ್ಲದಕ್ಕೂ ಇಂಪ್ರಾಕ್ಟಿಕಲ್, ವಾಸ್ತವಿಕ ಅವಾಸ್ತವಿಕ ವಾಸ್ತವಿಕ ಸಂದರ್ಭಾನುಸಾರವಾಗಿ ನೀವೇ ನೀವು ಸಂಶೋಧನೆ ಮಾಡಿ ಚಿಂತನೆ ಮಾಡಿ ನಿಮ್ಮ ಶಬ್ದಗಳನ್ನು ನೀವೇ ಹುಡ್ಕೋಬೇಕು. ಆ ಶಬ್ದಗಳು ಭಾರಿ ಇಂಪ್ರೆಸ್ ಆಗ್ತವೆ, ಜನರ ಮೇಲೆ ಗಾಢವಾದ ಪರಿಣಾಮ ಮೂಡ್ತವೆ. ಯಾಕೆ? ನಮ್ಮದೇ ಭಾಷಾ ನೋಡಿ. ರಜ್ಜು ಆದೌ ಇವ ಸರ್ಪಾದೇಹೇ ಇತ್ಯರ್ಥ. ಈಗ ಸರ್ಪ ಕಂಡಿದೆ, ಉದಾಹರಣೆ ಅವ್ರು ಕೊಡ್ತಾರೆ, ಅವ್ರ ಉದಾಹರಣೆಯನ್ನು ತಗೊಳ್ಳೋಣ. ಸರ್ಪ ಕಂಡಿದೆ, ಕಾರಣರಹಿತವಾಗಿ ಸರ್ಪ ಕಂಡಿಲ್ಲ. ಏನು ಕಾರಣ ಅಲ್ಲಿ? ರಜ್ಜು ಕಾರಣ. ಅದಕ್ಕೆ ಎಂಥ ಕಾರಣ ಅಂತಾರೆ ಯೋಗೀಶ? ಈಗ ಹೇಳು. ಇಂಥ ಹೇಳಿದ್ರು ನಾವು ಹೇಳು, ಅದಕ್ಕೆ ಅಧಿಷ್ಠಾನ ಕಾರಣ ಅಂತ. ಅದೇನು ಹಿಂಗೆ ಹಿಂಗೆ ಸರ್ಪವನ್ನು ಹಿಂಗೆ ಹುಟ್ಟಿಸ್ತೇನೋ ಅದು? ಸರ್ಪ ಪ್ರಸವ ಅದೇನು? ಹಗ್ಗದಿಂದ ಮೊಟ್ಟೆಯಿಂದ ಹೊರಬಂತೇನೋ ಸರ್ಪ? ಇದು ರಜ್ಜು, ಇದು ರಜ್ಜುವಿನ ಮೊಟ್ಟೆ, ಈ ಮೊಟ್ಟೆಯಿಂದ ಈ ಸರ್ಪ. ಮತ್ತೆ ಹೆಂಗೆ ಕಾರಣ? ಅದಕ್ಕೆ ಅಧಿಷ್ಠಾನ ಕಾರಣ ಅಂದ್ರೇನು? ಮೂಲಭೂತದಲ್ಲಿ ಯಾವ ಬದಲಾವಣೆಯನ್ನು ಮಾಡಿಕೊಳ್ಳದೆ ಇತರ ಬದಲಾವಣೆಗಳಿಗೆ ಅವಕಾಶ ಮಾಡಿಕೊಡೋದು ಯಾವುದೋ ಅದು ಅಧಿಷ್ಠಾನ. ಅರ್ಥ ಆಯ್ತಲ್ಲ? ತನ್ನಲ್ಲಿ ಯಾವ ಬದಲಾವಣೆಯನ್ನು ಮಾಡಿಕೊಳ್ಳದೆ ಎಲ್ಲ ಬದಲಾವಣೆಗಳಿಗೂ ಅವಕಾಶ ಮಾಡಿಕೊಡುವುದು ಯಾವುದೋ ಅದು ಅಧಿಷ್ಠಾನ. ರಜ್ಜು ಅಧಿಷ್ಠಾನ ಕಾರಣ. ರಜ್ಜು ಕಾರಣ, ಆ ರಜ್ಜು ಯಾವ ಥರದ ಕಾರಣ ಅಂದರೆ ಅಧಿಷ್ಠಾನ ಕಾರಣ. ಏನಕ್ಕೆ ಅಂತಂದರೆ ಸರ್ಪಾದೇಹೇ ಇತ್ಯರ್ಥ, ಸರ್ಪ ಇತ್ಯಾದಿಗಳಿಗೆ. ಮುಂದೆ ಭ್ರಾಂತಿ ದರ್ಶನ ವಿಷಯತ್ವಾಚ ನಿಮಿತ್ತಸ್ಯ ಅನಿಮಿತ್ತಂ ಭವೇತ. ಭ್ರಮಿಸಲ್ಪಟ್ಟ ಏನು ಸರ್ಪ ಹಗ್ಗದಲ್ಲಿ ಸರ್ಪವು ಭ್ರಮಿಸಲ್ಪಟ್ಟಿದ್ದರಿಂದಾಗಿ ಭ್ರಾಂತಿ ದರ್ಶನ ವಿಷಯತ್ವಾಚ. ಚಕಾರ ಬಂದು ಮತ್ತೆ ಭ್ರಾಂತಿ ದರ್ಶನ ವಿಷಯತ್ವಾತ್ ಚ ಏನಾಗ್ಬಿಡ್ತದೋ ನಿಮಿತ್ತ ಅನಿಸ್ಕೊಂತು. ಅನಿಮಿತ್ತಸ್ಯಾಪಿ ಅದಕ್ಕೆ ಏನು ನಿಮಿತ್ತವೇ ಇಲ್ಲ, ತಳಾಬುಡ ಏನೂ ಇಲ್ಲ. ಭ್ರಾಂತಿ ದರ್ಶನದ ಬೇಸ್ ಯಾವುದು ಹೇಳ್ರ? ಆ ತಪ್ಪು ಕಲ್ಪನೆಗೆ ಬೇಸ್ ಯಾವುದು ಅಂತ ಕೇಳ್ತೇನೆ ನಾನು. ಬೇಸ್ಲೆಸ್ ರೀ, ಬೇಸ ಇಲ್ಲ. ಹಾ, ವಿಶ್ವಚೇತನ ಬಿಲ್ಡಿಂಗ್ ಇದ್ದ ಬೇಸ ಇಲ್ಲ. ಎಂಥದ ನಿಂತದ 27 ವರ್ಷ, ಅದು ಹೆಂಗೆ ನಿಂತದ ಗೊತ್ತಿಲ್ಲ. ಒಂದು ಬ್ರಿಕ್ಕಿಗೆ 5 ರೂಪಾಯಿ ಡೊನೇಷನ್ ಹಾಯಿಸ್ಕೊಂಡದ್ದು. ಈ ಎಲ್ಲ ಬಿಲ್ಡಿಂಗ್ ಕಟ್ಟಬೇಕಾದ್ರು 5 5 5 ಆಯ್ತು, 10 ಹಾಗೆ ಹೋಗೋದೇನು 5 ಏನು 10. ಸೊ ಯಾರು ಅವು ಚೆಕ್ ಟೈಪ್ ಮಾಡಿದ್ದು ಹಿಂಗೆ ಚೆಕ್ ಟೈಪ್, ಯಾರು ಕೂಪನ್ ಕೂಪನ್ ಟೈಪ್, ಯಾರು ಒಂದು ಕೂಪನ್ 10 ರೂಪಾಯಿ ಯಾರು ಕೊಡ್ತಾರೋ ಒಂದು ಕೂಪನ್, 10 ರೂಪಾಯಿ ಯಾರು ಕೊಡೋ 50 ರೂಪಾಯಿ 5 ಕೂಪನ್, 100 ರೂಪಾಯಿ ಕೊಡ್ರಿ 10 ಕೂಪನ್. ಇದು ಯಾಕೆ ಐಡಿಯಾ ಬಂತಂದರೆ, ಕನ್ಯಾಕುಮಾರಿ ಕನ್ಯಾಕುಮಾರಿ ಒಳಗೆ ವಿವೇಕಾನಂದ ರಾಕ್ ಮೆಮೋರಿಯಲ್ ಹಿಂಗೆ ಮಾಡಿ ಕಟ್ಟಿದ್ರು ಅದನ್ನು. ನಾಡಿಗ ನಾಡಿಗೀರ ರಾಂಡೆ ರಾಂಡೆ ರಾಂಡೆಯವರು ಅದು ಕಟ್ಟಿ. ಅದೇ ಒಬ್ಬರು ಒಂದು ಅಂಗಡಿಗೆ ಒಂದು ಫಾರ್ಮಸಿ ಒಳಗೆ ನೋಡಿದ್ದೆ ನಾನು, ನಾನು ಇಂಜಿನಿಯರಿಂಗ್ ಮುಗಿಸಿದ್ದೆ ಅವಾಗ. 5 ರೂಪಾಯಿ ಒಂದದು ಆಗಿನ ಕಾಲಕ್ಕೆ ಒಂದು ನಾ ತೊಗೊಂಡಿದ್ದೆ. ಅದು ಈಗ ಐಡಿಯಾ ಬಂತು, ಅನುಭವ ಅನುಭವ ಅಮೃತ. ಅದು ಬಂತು, ಅದನ್ನು ತಂದು ಕಟ್ಟಿದೆ. ಹಣ ಭಾಳ ಕಡಿಮೆ ಇರ್ತಿತ್ತು, ಇದು ಪಾಯ ಜಾಸ್ತಿ ಆಗಿರಲಿ ಕಟ್ಬಿಟ್ರೆ ಮುಂದೆ ಗತಿ ಏನು, ಕಟ್ಬಿಡ್ರಂಗೆ ಒಂದು ಗೇಣು ಪಾಯ ಹಾಕಿದ್ವಿ ಕಟ್ಬಿಡ್ರಿ 3 ಅಂತಸ್ತು. ಈ ಅಲ್ಲಿ ಹೆದರಂಗಿಲ್ಲ, ಇಲ್ಲಿ ಹೆದರ್ತಾರೆ ಅಂತಂದರೆ ಓಕೆ, ಎಲ್ಲ ಕಡೆಗೆ ಹೆದರ್ತಾರೆ, ಎಲ್ಲ ಕಡೆಗೂ ಹೆದರ್ತಾರೆ. ಹೆದರಿಕೆ ಮರಣ ಭಯ ಎಲ್ರಿಗೂ ಇರ್ತದೆ, ಫರ್ಗೆಟ್ ಇಟ್. ಇದೇ ನಮ್ಗೆ ಹೇಳಬೇಕಾದ್ದೇನು ಅಂದರೆ ಬೇಸ್ಲೆಸ್, ಬೇಸ್ಲೆಸ್ ಹೇಳಬೇಕಾಗಿದೆ ಅಷ್ಟೇ. ಅದಕ್ಕೆ ಹಣ ಅವ್ರು ಹೇಳ್ತಾರೆ, ಭ್ರಾಂತಿ ದರ್ಶನ ವಿಷಯತ್ವ ಅಚ್ಚ ನಿಮಿತ್ತಸ್ಯ ಅನಿಮಿತ್ತ ಭವೈತ. ಅದು ನಿಮಿತ್ತ ಏನಾಗ್ಬಿಡ್ತೀಗ, ನೀನು ವಿಚಾರ ಮಾಡಿ ನೋಡ್ಬೇಕು. ಅಧಿಷ್ಠಾನ ಅಧಿಷ್ಠಾನ ಹೇಗೆ, ಅದು ಸರ್ಪ ಇದು ಅನಿಮಿತ್ತ ಆಗಿಬಿಡ್ತೀಗ, ಸರ್ಪವು ಅನಿಮಿತ್ತವಾಗಿಬಿಡ್ತು. ಈಗ ಅನಿಮಿತ್ತವಾದ ಸರ್ಪವು ಯಾವ ಹಾಸ್ಪಿಟ್ಲಿಗೆ ಕಾರಣ ಆಗ್ತದೆ, ಮತ್ತು ಬೋಲ್ಡ್ ಬೇರೆ ಹಾಕ್ತಾರೆ. ಸೊ ತದ್ ಅಭಾವಿ ಅಭಾವಾತ್, ಅದು ಅದಿಲ್ಲ ಅಂದ್ರೆ ಇಲ್ಲೇ ಇಲ್ಲ ಅಂತ ಅರ್ಥ. ಏನು ಸರ್ಪವು ಇಲ್ಲ ಇದ್ರ ಅರ್ಥ, ಸರ್ಪವು ಇಲ್ಲವೇ ಇಲ್ಲ ಅಂತ. ಇಲ್ಲದೆ ಹೋದರೆ ನನಗೆ ತೋರಿಸು, ಸರ್ಪದ ಉತ್ಪತ್ತಿ ಹೇಗಾಯಿತು ಅನ್ನುವುದಕ್ಕೆ ಇನ್ನೊಂದು ಭೂತ ದರ್ಶನ ಮಾಡಿಸು ನಮಗೆ. ಈ ಭೂತದಿಂದಾಗಿ ಇದು ಹುಟ್ಟಿಕೊಂಡಿತು. ಭೂತ ಅಂದರೆ ಉಂಟಾದದ್ದು ಇದ್ದದ್ದು ಅಂತ ಅರ್ಥ. ಭೂತ ಅಂದರೆ ವಾಸ್ತವಿಕವಾದ ಶಬ್ದ, ಇದ್ದದ್ದು. ಇದು ಇದು ಇದ್ದರಿಂದಾಗಿ ಇದು ಇದೆ, ಇದು ಇದ್ದರಿಂದಾಗಿ ಇದು ಇದೆ. ಓಕೆ, ನಾವು ನೋಡ್ರಿ ಹಂಗಾರೀಗ, ರಜ್ಜು ಇದ್ದರಿಂದಾಗಿ ಸರ್ಪ ಇದೆ, ಹೌದಾ? ಈ ಸರ್ಪ ಇದ್ದ ಸರ್ಪವೋ ಇಲ್ಲದ ಸರ್ಪವೋ? ಇದ್ದವರೆಗೂ ರಜ್ಜು ಇಲ್ಲದ ಸರ್ಪ ಹೆಂಗೆ ಬಂತು? ಈಗೇನೆ ಭ್ರಾಂತಿ ದರ್ಶನ, ಭ್ರಮಿಸಲ್ಪಟ್ಟಿದೆ, ಭ್ರಮಿಸಲ್ಪಟ್ಟಿದೆಪ್ಪ ಇದ್ದ. ಅದು ಭ್ರಮಿಸಲ್ಪಟ್ಟಿದ್ದರಿಂದಾಗಿ ಅದು ಅನಿಮಿತ್ತ ಅನಿಸಿಕೊಳ್ತದೆ. ವೈ ಡೋಂಟ್ ಯು ಅಂಡರ್ಸ್ಟ್ಯಾಂಡ್ ದಿಸ್? ಇದು ನೀವು ತಿಳ್ಕೊಳ್ಳಿಕ್ಕೆ ಬೇಕು. ಯಾವುದು ಭ್ರಮಿಸಲ್ಪಟ್ಟಿದೆಯೋ ಅದು ಅವಾಸ್ತವಿಕ, ಅದು ಇಲ್ಲವೇ ಇಲ್ಲ. ಯಾವುದು ಇಲ್ಲವೇ ಇಲ್ಲವೋ ಅದು ನಿಮಿತ್ತವಾಗಲಿಕ್ಕೆ ಸಾಧ್ಯವಿಲ್ಲ. ಯಾವುದು ನಿಮಿತ್ತವಾಗುವುದಿಲ್ಲವೋ ಅದಕ್ಕೇನದು ಕರಿತೀರಾ? ಅನಿಮಿತ್ತ. ತದ ಅಭಾವೇ ಅಭಾವಾತ್. ನಾಗಿ ಸುಷುಪ್ತ ಸಮಾಹಿತ ಮುಕ್ತಾನಾಂ ಭ್ರಾಂತಿ ದರ್ಶನ ಅಭಾವೇ ಆತ್ಮವ್ಯತಿರಿಕ್ತಃ ಭಾಗ್ಯ ಅರ್ಥಃ ಉಪಲಭ್ಯತೆ. ಸುಷುಪ್ತಿ ಸಮಾಧಿ ಮುಕ್ತರಾದವರಲ್ಲಿ ಭ್ರಾಂತಿ ದರ್ಶನಗಳು ಏನೇನಿರ್ತವೆ? ಏನೇನು ಭ್ರಾಂತಿ ದರ್ಶನಗಳು ಇರ್ತವೆ? ಆತ್ಮ ಒಂದು ಬಿಟ್ಟು ಎಲ್ಲನೂ ಭ್ರಾಂತಿನೇ. ಈಗ ಆತ್ಮಜ್ಞಾನವು ಆಗಿದ್ದಾದರೆ ಅಲ್ಲಿ ಯಾವ ಭ್ರಾಂತಿ ಇರ್ತದೆ? ಭ್ರಾಂತಿ ದರ್ಶನ ಅಭಾವೇ. ಆತ್ಮವ್ಯತಿರಿಕ್ತ ಬಾಹ್ಯ ಅರ್ಥ ನ ಉಪಲಭ್ಯತೆ. ಆ ನ ಅಲ್ಲಿ ತೊಂಬನ್ರಿ, ಎಲ್ಲದನ್ನ ಅದು ಅಷ್ಟಿಗೆ ಇದೆ. ಸುಷುಪ್ತ ಸಮಾಹಿತ ಮುಕ್ತಾನ, ಅವು ಮೂರು ಬೇರೆ. ಸುಷುಪ್ತ ಅಂದರೆ ಗಾಢನಿದ್ರೆ, ಗಾಢನಿದ್ರೆ ಅಲ್ಲಿ ಯಾವ ನಿಮಿತ್ತವೂ ಇಲ್ಲ ನೋಡ್ರಿ. ಆಮೇಲೆ ಸಮಾಹಿತ ಸಮಾಧಿ, ಅಲ್ಲಿ ಯಾವ ನಿಮಿತ್ತ ಇಲ್ಲ. ಮುಕ್ತಾನಾಮ್ ಆತ್ಮಜ್ಞಾನ, ಇಲ್ಲಿ ಯಾವ ಭ್ರಾಂತಿಯ ದರ್ಶನವೂ ಇಲ್ಲ. ಯಾಕೆಂದರೆ ಆತ್ಮ ಹೊರತುಪಡಿಸಲು ಬೇರೆ ಇನ್ನೊಂದು ಯಾವ ಪದಾರ್ಥವೂ ಇಲ್ಲ. ವ್ಯತಿರಿಕ್ತ ಆತ್ಮ ವ್ಯತಿರಿಕ್ತ ಬಾಹ್ಯ ಅರ್ಥ ನ ಉಪಲಭ್ಯತೆ. ನಹಿ ಉನ್ಮತ್ತ ಅವಗತಂ ವಸ್ತು ಅನುನ್ಮತ್ತೈಹಿ ಅಪಿ ತಥಾ ಭೂತಂ ಗಮ್ಯತೆ. ಹುಚ್ಚರು ಏನೇನನ್ನು ಗುರುತಿಸ್ತಾರೋ ಅನುಭವಿಸ್ತಾರೋ ಹುಚ್ಚರಲ್ಲದವರಿಗೆ ಅದು ಕಾಣೋದಿಲ್ಲ. ನೋಡ್ರಲ್ಲಿ ಉನ್ಮತ್ತ ಅವಗತಂ ವಸ್ತು, ಹುಚ್ಚರು ಕಂಡಿರುವಂತಹ ವಸ್ತುಗಳು ಅನುನ್ಮತ್ತೈಹಿ ಅಪಿ ನ ಗಮ್ಯತೆ. ಹಾಗೆಯೇ ಹುಚ್ಚುರಹಿತರಾದವರಿಗೆ ಅವು ಕಾಣೋದಿಲ್ಲ. ಹುಚ್ಚನಿಗೆ ಕಾಣಿಸ್ತದೆ ಭೂತಗಳವರಿ ದೆವ್ವಗಳವರಿ, ಯಾರಿಗೆ ಕಾಣಿಸ್ತಾ ಇವು? ಸೊ ಯಾವ ಊರಾಗ ದೆವ್ವ ಭೂತ ಕಥೆಗಳೇ ಇರ್ತಾವೋ ತಿಳ್ಕೊಂಬಿಡ್ರಿ, ಅಲ್ಲಿ ಎಲ್ಲ ಭೂತಗಳೇ ಇರ್ತಾವೆ, ಹುಚ್ಚರೇ ಇರ್ತಾರೆ ಅಂತ ಅರ್ಥ. ಏತೇನ ದ್ವಯದರ್ಶನ ಸಂಕ್ಲೇಶ ಉಪಲಬ್ಧಿಶ್ಚ ಪ್ರತ್ಯುಕ್ತ. ಅಂತ ನಾವು ಇವೆರಡಕ್ಕೂ ಉತ್ತರ ಕೊಟ್ವಿ. ಏನು? ನಿನ್ನ ವಿಪರೀತ ಜ್ಞಾನ, ನಿನ್ನ ಪ್ರಜ್ಞಪ್ತಿ, ಇವೆಲ್ಲವಕ್ಕೂ ಕಾರಣ ದ್ವಯದರ್ಶನ ಅಂತ ಹೇಳಿದ್ದಿ ನೀನು. ಆ ದ್ವಯದರ್ಶನ ಅದು ನಿಮಿತ್ತವೇ ಇಲ್ಲ ಅಂತ ನಾವು ಸಿದ್ಧ ಮಾಡಿ ತೋರಿಸಿದ್ವಿ. ಆಮೇಲೆ ಕ್ಲೇಶ ಅಂತ ಹೇಳಿದ್ದಿ. ಆ ಕ್ಲೇಶ ಅನ್ನೋದಕ್ಕೆ ಈ ಹೊರಗಿನ ವಸ್ತುಗಳೆಲ್ಲ ಕಾರಣ. ಹೊರಗಿನ ವಸ್ತುಗಳಿಗೆ ಇಲ್ಲವೇ ಇಲ್ಲ ಅಂದರೆ ನಮ್ಗೆ ಯಾವ ದುಃಖ ಸುಖ ಏನೂ ಆಗ್ತಾನೇ ಇರಲಿಲ್ಲ. ಇವೆಲ್ಲ ಆಗ್ತಾವೆ, ಇದರರ್ಥ ಹೊರಗಿನ ವಸ್ತುಗಳು ಇವೆ ಅಂತ ಇದ್ವಿ. ನಾವು ತೋರಿಸ್ಕೊಟ್ವಿ ಆ ವಸ್ತುಗಳಿಗೆ ಯಾವ ಅಸ್ತಿತ್ವವೂ ಇಲ್ಲ, ಅನಿಮಿತ್ತ ಅಂತ ಆಗಿದ್ದಕ್ಕೆ ಹೀಗೆ ದುಃಖಕ್ಕೆ ಕಾರಣ ಏನೂ ಇಲ್ಲ. ಯಾಕಪ್ಪ ಭ್ರಮಾ ಜೀವನ ನಡೆಸ್ತೀಯ ಮಹಾರಾಯ? ಯಸ್ಮಾತ್ ನಾಸ್ತಿ ಬಾಹ್ಯಂ ನಿಮಿತ್ತಂ ಅತಃ. ಯಸ್, ನೀವರೇ ಏನು ಸಿದ್ಧ ಮಾಡ್ದಂಗೆ ಆಯ್ತೀಗ? ಏನು ಅಂದರೆ ಆಯ್ತಪ್ಪ, ಹೊರಗೆ ಯಾವ ನಿಮಿತ್ತವೂ ಇಲ್ಲ. ದ್ವಂದ್ವ ಭೇದಗಳು, ಕ್ಲೇಶ ಕಾರಣಗಳು ಯಾವೂ ಇಲ್ಲ. ಎಲ್ಲ ನಿಮಿತ್ತಗಳು ಅನಿಮಿತ್ತ. ತತಕ್ಕಿಂ, ಅದರಿಂದ ಏನು ಸಿದ್ಧ ಮಾಡ್ದಂಗೆ ಮಾಡ್ತೀವಿ ನೋಡಪ್ಪ. ಚಿತ್ತಂನ ಸಂಸ್ಪೃಶತ್ಯರ್ಥಂ ನಾರ್ಥಾಭಾಸಂ ತಥೈವ ಚ ಅಭೂತೋ ಹಿ ಯತಶ್ಚಾರ್ಥಃ ನಾರ್ಥಾಭಾಸಸ್ತತಃ ಪೃಥಕ್. ಚಿತ್ತಂನ ಸಂಸ್ಪೃಶತ್ಯರ್ಥಂ ನಾರ್ಥಾಭಾಸಂ ತಥೈವ ಚ ಅಭೂತೋ ಹಿ ಯತಶ್ಚಾರ್ಥಃ ನಾರ್ಥಾಭಾಸಸ್ತತಃ ಪೃಥಕ್. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿಃ ಓಂ ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಜೈ ಶ್ರೀ ಸದ್ಗುರುನಾಥ ಮಹಾರಾಜ್ ಜೀ ಕೀ ಜೈ. ಶ್ರೀ ದಯಾನಂದ ಜೀ.